ಹತ್ತಿಗೆದವರು ತಾಯಿ ತಂದೆ ನೀವು ಹುಟ್ಟಿದ ಮೂರು ತಿಂಗಳು ತಾಯಿ ತಂದೆ ತೀರಿ ಕಂಡರ ಹಿರಿಯಣ್ಣ ರಾಮರೆಡ್ಡಿ ಕಟ್ಟಿ ಸರಿವೆ ಕಂಡನ ಹಿರಿಯತ್ತಿ ಕೃಷ್ಣಮ್ಮ ಮನೆ ಕೊಟ್ಟು ಬೆಳೆಸ ಕಂಡಳ ಕತ್ತಾಗ ಹೇಳುವಾಗ 12 ವರ್ಷದ ಮಗಳಿಗೆ ದುರಬುದ್ಧಿಗೂ ಹೊಳು ಹುಟ್ಟವ ದುಷ್ಟ ಜ್ಞಾನ ಮಳೆಯದ ಅಣ್ಣ ಹರವಹರ ದಿನ ಅಣ್ಣ ಮಂಗಳವಾರ ದಿನ ಅಣ್ಣ ಆಕಳಕ್ಕ ಯುವದಕ್ಕ ಹರಣಕ ಓತಿನಂದರೆ ಬ್ಯಾಡಮ್ಮೋ ನನ್ನ ತಂಗಿ ಹರಾಣ ಒಳಗ ನೀರ ಕಾಣದ ಮರಣ ಆಗುತ್ತಿದ್ದಿ ನೀರ ಕಾಣದ ಸಾಯತಿದ್ದಿ ಹೋಗು ಬ್ಯಾಡ ತಂಗಂದರೆ ಅಣ್ಣ ನೀ ಹೇಳಿದ ಮಾತನ ಕೇಳಲಿಲ್ಲ ಅಣ್ಣ ಹೇಳಿದ ಮಾತು ಕೇಳಲಾರ ಅವರ ಮತ್ತಾಯಿ ಬೆಳ್ಳೆ ಬಚ್ಚಲಗ ಬಂದು ಬಂಗಾರ ಜಳಕ ಮಾಡಿಕೊಂಡು ತಾಯಿಯ ಬಣ್ಣದ ಶೀರು ಊಟ ಕಂಡು ಬಣ್ಣದ ಕುಸ ತೊಟ್ಟ ಕಂಡು ತುಂಬ ಉಡ ಭಂಡಾರ ಕಟ್ಟಿಕೊಂಡು ಏ 6 ದೊಡ್ಡ ಆಕಳಗೋಳು 7 ದೊಡ್ಡ ಎಮ್ಮಿಗೋಳು ಎಲ್ಲ ಇಂಡ ಮಾಡಿಕೊಂಡು ಊರ ದಾಟಳ ನಮ್ಮವ್ವ ನೀರ್ದ ಮುಟ್ಟಾಯಿತು ನೀರ್ದ ಹಮ್ ತಾಳಲಾರದ ಇಲ್ಲೇ ದೇಶ ಎಲ್ಲ ತಿರುಗಿದರೆ ಎಲ್ಲಿ ನೀರು ಸಿಗಲಿಲ್ಲ ಆರೆ ಹಣ ಒಳಗ ಇಂಡಿಯ ಕುರುಬರವ ಚೆನ್ನಯ್ಯ ಕುರಿಗಳ ಮೇಸತ್ತಿದ್ದ ಮಗರಿಯ ನಿನಗೊಂದು ನಮೋ ನಮಸ್ಕಾರ ಕಡನ್ನ ಉರುದು ಹೋಗಿ ಚಾರ ನೀರ ತಂದು ಕೊಡಂದರೆ ಕುರುಬರವ ಚೆನ್ನಯ್ಯ ಆರೆ ಹಣ ಒಳಗ ತಂಗಿ ನೀರೆಲ್ಲಿ ತರಲಂತಂದು ದೇಶ ಎಲ್ಲ ಅಡ್ಡಾಡಿದರೆ ಅಲ್ಲಿಗೊಂದರ ದಾರಿ ಹಾಲಿನ ಗುಂಡ ಕಂಡಿತು ಹಾಲಿನ ಗುಂಡ ಬೆಲಿಗೆ ಬಂದ ಮುತ್ತಲೇಲಿ ಹರಕಂಡ ಸಣ್ಣ ಡೊಲ್ಲ ಕಂಡ ಅವನು ಓಡಿ ತುಂಬ ನೀರು ಕೊಡದು ಡೊಲ್ಲನ್ ತುಂಬ ನೀರು ತುಂಬಿಕೊಂಡು ಮುಂದಕ ಮುರಜ್ಜೆ ಬಂದ ಪಟ್ಟಂತ ಜಗದೀಶ ಕಣ್ಣಿಲನು ಓಡಿ ಈ ನೀರು ಒಯ್ದು ಕೊಟ್ಟರೆ ಅವರ ಮತ್ತಾಯಿ ಕುಡಿಕಳ ಈ ನೀರು ತಾಯಿ ಸೌರ ಮನೆ ಕಟ್ಟಿ ಇಲ್ಲಿಗೆ ಮುಗಿದು ಹೋಗುತ್ತದ ಮುಂದಕ ಕತಿ ಚಾಗದಿಲ್ಲಂತ ಉಗಿರು ನೋಡಿ ಈ ಉಚಡ ಕಂಡು ಬಳಬಳ ಮಂತ್ರಿಸಿ ನೀರಿನ ಮೇಲೆ ಓಡದಗಳಿಗೆ ಮಾಂಡೋದ ಹಾರಿ ಕತ್ತಮ್ಮ ಮಾಯೋದಾರಿ ಕಪ್ಪೇನ ಮಣ್ಣುದಾರಿ ಕಪ್ಪಮ್ಮ ಇದು ಮಾಯಾದಾರಿ ಕಪ್ಪೇನ ನೀರಿನ ಮ್ಯಾಲೆ ಯಶವನೆ ತೆಪ್ಪ ಕೆಲಾಡುತ್ತಿದ್ದಾದ ನೀರಿನ ಮ್ಯಾಲೆ ಶಿವನೆ ತೆಪ್ಪ ಕೆಲಾಡುತ್ತಿದ್ದಾದ ಚೆನ್ನಯ್ಯೋ ನೀರು ತಗೊಂಡ ಚೆನ್ನಯ್ಯ ದೌಡು ದೌಡು ಬಂದಾನ ನೀರು ತಗೊಂಡ ಚೆನ್ನಯ್ಯ ದೌಡು ದೌಡು ಬಂದಾನ ಆಕೆ ನನ್ನಮ್ಮ ಎರಕ್ಕೈಯಾಗ ಬಿಡದಳ ಇದುವೆಲ್ಲೆ ಬೆಟ್ಟಳ ಕಪ್ಪು ಕಣ್ಣಿಗೆ ಬಿತ್ತು ಎಚ್ಚಲ ನೀರ ತಂದಿದ್ದು ಕೌಚಲ ನೀರ ತಂದಿದ್ದು ಈ ನೀರಲ್ಲಿ ತಂದಲ್ಲೇ ಚೆಲ್ಲಿಬಾಣ್ಣ ಸೌರ ಮಾರಾಣ ಒಳಗ ನೀರು ಸಿಗದಿಲ್ಲ ನೀರು ಕುರಮ್ಮ ಕಪ್ಪಿನ ಕೆಳಗ ಹಾಕಂದರೆ ಕಪ್ಪಿನ ಜನ್ಮ ಏರ್ತ ಹೋಗುತ್ತದ ಕಪ್ಪಿನ ಪಾಪ ತಪ್ಪಲಾರ್ದ ತಲುಗುತ್ತದ ನಾ ನೀರು ಕುಡಿದಿಲ್ಲಂತ ಕೈ ಹಾಳಿರು ವಾಪಸ್ ಕೊಟ್ಟುಗಳಿಗೆ ನೀರು ಕೈ ಹಾಕಿರ ಕಣ್ಣು ಮುಂದಕ ಮುರಜ್ಜಿ ಬಂದ ಕೈ ಆಗ ನೀರು ಮಾಯವಾದು ತಂಗಿ ಏಟು ಹೊರಬಾದ ಏಟು ಸತ್ಯವಾದ ನಮಗೆ ತಿಳಿದು ಬಂದಿಲ್ಲ ಆ ಓಚಿನ ತಾಯಂತ ಅವನು ಊರಿ ಹೊಂಟು ಸವರಮ ತಾಯಿ ನೀರ್ದಾಮ ತಾಳಲಾರದ ಇಂದೇ ವೆಂಕಟರಮಣ ಊರಿಗರ ಮಕ್ಕಳ ದೋಟು ನನ್ನ ಪಂಚಿ ತಾಕು ನನ್ನ ಪಂಚಿತ ಕುಡದರಿ ನನ್ನ ಜನ್ಮ ಉಳಿಸದ ನನ್ನ ಪ್ರಾಣ ಉಳಿಸದ ತಂಗಿಯ ನನ್ನ ಪಂಚಿತ ನೀವು ಕುಡದರಿ ಇವಾಗೊಂದು ದೂರ ಬರುತ್ತದ ಇವಾಗೊಂದು ಮಾತು ಬರುತ್ತದ ಚಾಡಲಿದ ನಿನ್ ಜನ್ಮ ಹೋಗ್ತದ ಬ್ಯಾಡಮ್ಮ ನನ್ನ ಪಂಚಿತ ಕುಡಿ ಬ್ಯಾಡ ಬ್ಯಾಡಂದ್ರ ಕುಡಿತೀನಿ ಬಸವಣ್ಣ ನೀ ಕುಡಿಯಂದ್ರ ಕುಡಿತೀನಂತ ಒಗ್ಗಿಯ ಒಗ್ಗಿಯ ಬಂದಾಳ ತಾಯಿಯ ಬಗೆ ಒಡ್ಡಾಳ ಬಗ್ಗೆ ತಾಯಿ ಬಗೆ ಒಡ್ಡಾಳ ಬಗಸೆ ತುಂಬಾ ಬಸವಣ್ಣ ಪಂಚಿಗೆ ಆಗ್ಯಾನ ಬಗಸೆ ತುಂಬಾ ದೋಸಣ್ಣ ಪಂಚಿಗೆ ಆಗ್ಯಾನ ಕೊಡದು ಸುಮ್ಮನೆ ಹೋಗಬಾರ ನಿನ್ನ ಕಟಿ ಇಲ್ಲಿಗೆ ಮುಗಿತದಂತಂದು ಉಗುರು ನೋಟಿ ಈ ಮಂತ್ರಿ ಯಾವಾಗ ಹೊಡೆದಗಳಿಗೆ ನೋಟು ಓರಿಗರ ತಾಯಿನ ಹುಟ್ಟಾಗ ಮೂಡಿತು ಇದು ಏನು ಮಾಯ ಕಂಡಿತು ಇದು ಅಂತ ಕರ್ಮ ಕಂಡಿತು ಕುಂತ್ರಯ್ಯಳ ರಂಗ ಆಯಿತು ಭದ್ರ ಕುಂದ್ರ ರಂಗ ಆಯಿತು ದೇವರ ನಿನಗೆ ಏನು ಪಾಪ ಮಾಡಿ ನಿನಗೆ ಅಂತ ಕರ್ಮ ಮಾಡಿ ನನಗೆಂತ ಹೊತ್ತು ತನ್ನಂತಂದು ಮಾರೆಲ್ಲ ಸಣ್ಣ ಮಾಡಿಕೊಂಡು ಮಾರೆಲ್ಲ ಭಿನ್ನ ಮಾಡಿಕೊಂಡು ನನ್ನಮ್ಮ ದುಃಖ ಮಾಡಿ ಆ ದನಗಳು ಮುಂದೆ ಹಾಕಿಕೊಂಡು ಕಟ್ಟು ಕೂರಿಕೊಂಡು ಬಂದು ಯಾ ದುಡ್ಡು ಒಳಗೆ ದನಗಳು ಹೋಗಿಸಿ ಮನೆಗೆ ಬಂದರೆ ಏಳ ಮಂದಿ ಅಣ್ಣದವ್ರು ಮನೆ ಆಗಿಲ್ಲ ಏಳ ಬಿಚ್ಚಲಾಕ್ ಹೋಗ್ಯಾರ ಹಿರಿಯತ್ತಿ ಕೃಷ್ಣಮ್ಮ ತಾವ್ರ ಮನೆಗೆ ಉಂಟು ಹೋಗ್ಯಾಳ ಆ ತಾಯಿನ ಕಡೆಗೆ ಆರು ಮಂದಿ ಹತ್ತಿದವ್ರು ನೋಡಿ ಯಾಕಮ್ಮ ನಾದಿನಿ ಯಾರೆಲ್ಲ ಸಣ್ಣ ಮಾಡಿದ್ದಿ ಯಾರನ್ನ ಹೊಡೆದ್ರ ಯಾರನ್ನ ಬೈದ್ರ ಯಾರು ಹೊಡೆದಿಲ್ಲ ಯಾರು ಬೈದಿಲ್ಲ ಯಾರಮ್ಮ ನಾದಿನಂತಂದು ಚಳ ಕರ್ಕೊಂಡು ಬಂದು ತಾಯಿ ಜಳಕ ಮಾಡಿಸಿ ತಾಯಿ ಸೀರು ಉಡೋ ಮುಂದ ಕಡೆಗೆ ಆರು ಮಂದಿ ಹತ್ತಿಗಿದವರು ತಾಯಿನ ಕಡೆಗೆ ನೋಡಿದ್ರು ಕುಂಬಳಕಾಯ ಕಂಡಂಗ ಸಾಯಿನ ಒಡಿಯ ಕಂಡಾದ ಕುಂಬಳಕಾಯ ಕಂಡಂಗ ತಾಯಿನ ಒಡಿಯ ಕಂಡಾದ ತಂದಮ್ಮ ದುರ್ಲಭ ತಂದಲ್ಲ ತಂದಮ್ಮ ನಾದನೇ ದುರ್ಲಭ ತಂದಲ್ಲ ಹತ್ತಿಗಿದವರು ಪಾಪ ನಾನು ಕಂಡಿಲ್ಲ ನಾ ಪುಣ್ಯ ನಾನು ಕಂಡಿಲ್ಲ ಪಾಪ ನಾನು ಕಂಡಿಲ್ಲ ಪುಣ್ಯ ನಾನು ಕಂಡಿಲ್ಲ ಕಂಡಿಲ್ಲ ಪುಣ್ಯ ಕಂಡಿಲ್ಲ ಪಾಪದ ಮಾತಾಡು ಬ್ಯಾಡಿ ಒಟ್ಟಾಗ ಮಗ ಕಲಿತ ಬಂದನ ಸರಿ ವೇಳೆ ಮಾತು ತಾಯಂತ ಅವ್ರ ಮಾತವ್ರ ಮನುಷ್ಯ ಆಗಿಟ್ಕೊಂಡ್ರು ನಡುವಿಲವ ನಾಗಿರೆಡ್ಡಿ ಮುಚ್ಚು ಬೈಲಾಕ ಮನೆಗೆ ಬಂದ ಬಂದಂತ ಮೈದನಗ ರಂಗಚ್ಚಾಡು ಬೆಳತರ ಓ ಮೈದನ ನಿಮಗೆ ಹಾಲೆ ಮಣ್ಣ ಸರವರಿ ತಂಗಿ ಎಷ್ಟೋ ಪತಿವರ್ತನ ಮಗಳಂತ ಮನ್ಯಾಗ ಇಟಗಂಡ್ರಿ ಮನ್ಯಾಗಿಟಗಂಡ್ರೆ ತನ ಕಾಯ ಉಡವರಿ ಒಬ್ಬ ತಾಯಿ ಬಂದಳ ಗುರಿ ಕಾಯ ಚೆನ್ನಯ್ಯಗ ಗರ್ಭಿಣಿಯಾಗಿ ಬಂದ ಅಂತ ಆಕೆ ವಲ್ಲಮ್ಮ ನಮ್ಮ ತಂಗಿ ದೇವಲೋಕ ಒಳಗ ದೇವಗನ್ನಗಿದ್ದಂಗ ನಾಗಲೋಕ ಒಳಗ ನಾಗನ್ನಗಿದ್ದಂಗ ಅಂತ ಪತಿವೃತ್ತ ಎಡಮಗಳು ಕೇಳಾರ ನಮ್ಮುತ್ತಾಗ ಆಕೆನ ದೇವರು ಆಯಮ್ಮ ದೇವರಾಗಿ ನಿಂದಿರ್ತಾಳ ಅಂತ ಕೆಲಸ ಮಾಡಿ ಹಾಕಲ್ಲ ಅಪ್ಪ ಮೈದನ ನಾ ಸುಳ್ಳು ಆಡ್ತೀನಿ ಏನು ನನ್ನ ಮಗಳಾಗ ಐದು ವರ್ಷದ ಕೂಸಾಗ ನನ್ನ ಮಗಳು ತೆಲಿ ಕೊಡ್ದು ಹೇಳಿಕೊಡ್ತೀನಂತ ಆಯಮ್ಮ ತೆಲಿ ಕೊಡ್ದು ಹೇಳಿಕೊಟ್ಟರೆ ಗಣಸು ಮಕ್ಕಳಿಗೆ ಏನು ಗೊತ್ತು ಇದ್ರೆ ಇದ್ದ ಅದು ಎಡಮಕ್ಕಳ ಮಾತು ಎಡಮಕ್ಕಳು ಗೊತ್ತಂತ ಕಂಡ ಓ ಅತ್ತಿಗಿದವರೆ ನಿಮ್ಮ ಕಾಲು ಬೀಳ್ತೀನಿ ತಂಗಿನ ಕಡಿಲಾಕ ಒಂದು ಕತ್ತಿವಿಲ್ಲ ಒಂದು ಚಾಕುವಿಲ್ಲ ಇದರಲ್ಲಿದ ಕಡಿಲಿ ತಾಯ ಆಯಮ್ಮನ ಜನ್ಮಕ ಬಚ್ಚಿಟ್ಟಿವಿ ನಾವಂತಂದು ಬಂಗಾರ ಪುಡಿಬಾಕು ತಂದು ಕೊಟ್ಟು ಪುಡಿಬಾಕು ತಗಂಡ ಕಾಯಿ ಕರ್ಪೂರ ಕೊಟ್ಟರು ಕಾಯಿ ಕರ್ಪೂರ ತಗಂಡ ಹೊಲಕೊಂಟು ಇವ್ರ ಆರು ಮಂದಿ ಅತ್ತಿಗಿದವರು ಅವಸರಲ್ಲಿದ್ದ ಅಡಿಗೆ ಮಾಡಿ ದೊಡ್ಡ ಬುತ್ತಿ ಒಳಗ ತುಂಬ ಬಾರಮ್ಮ ನಾದಿನಿ, ನನಗೊಂದು ನಮೋ ನಮಸ್ಕಾರ. ಜೋಳ ಮಂದ್ಯ ಬಣ್ಣದವರು ಜೋಳ ಬಿತ್ತಲಾಕ ಹೊಂಟು ಹೋಗ್ಯಾರ, ಒಳಕ ಹೊಂಟು ಹೋಗಿ ನೀವು ಬುತ್ತಿ ಕೊಟ್ಟು ಬಾ ಅಂತಂದ್ರು. ಯಥಾರ್ಥ ಹೆಣಮಗಳು ಹೊಲ ನೋಡಿಲ್ಲ, ಹೊಲ ದಾರಿ ನೋಡಿಲ್ಲ, ನಾ ಎಕ್ಕಡ ಹೋಗಿಲ್ಲ ಅಮ್ಮತ್ತಿಗೆ, ನಾವು ತೋರಿಸಿಕೊಳಿತೀವಂತ. ಆ ತಾಯಿ ಬಂದು ನಿಂತರೆ ಮಣ್ಣದವ್ರಿಗೆ ನಾವು ಹೋಯ್ತೀನಿ, ನನಗೆ ಏನು ಭಯವಿಲ್ಲಂತ. ಮೇಲೆ ಬುತ್ತಿ ಹೊತ್ತ ಕಂಡು ಊರಿಂದ ಬಂದು ದಾರಿ ಕೂಡ ಕಂಡು ಹೋಗು ಹೋಗ್ತದಂತಂದು ದಾರಿ ತೋರಿಸಿ ಅಮ್ಮನವ್ರು ಹಿಂದಕ್ಕೆ ಬಂದ್ರು. ಎಲೆ ಮ್ಯಾಲೆ ಹುತ್ತು ಹೊತ್ತು ಕಂಡು ನನ್ನ ತಾಯಿ ಸವರಮ್ಮ ಒಟ್ಟಿಗೆ ದಾರಿ ನಡಕಂತ ಹಣದೋರ್ ಬೆಲಿ ಹೆಂಗ ಬರುತ್ತ. ಒಂದಗಾವಾಗ ಬಂದಾಳಮ್ಮ, ಒಂದಗಾವಾಗ ಬಂದಾಳಮ್ಮ, ಎರಡಗಾವಾಗ ಬಂದಳಲ್ಲ ನನ್ನ ತಾಯಿ. ಅಣ್ಣದವರಿಗೆ ಹಂಗ ಕುಚ ಹೊಡಿತಾಳ. ಅಣ್ಣದವರೇ ಮ್ಯಾಲೆ ಮಣ್ಣ ಸರವರಿ, ಮ್ಯಾಲೆ ಕಲ್ಲಾಕರಿ, ಬರಪ್ಪ ನನ್ನ ಬುತ್ತಿಳ ಸರಿ, ಅಣ್ಣತ್ತಿ ಉರಿತದ, ನನ್ನ ಬೆನ್ನರ್ಲಿ ಕಚ್ಚದ ಅಂತ ಅಣ್ಣದವ್ರು ಕುಚ ಹೊಡೆದ್ರು. ಅಣ್ಣದವ್ರಿಗೆ ಕುಚ ಹೊಡೆದರೆ ಆರು ಮಂದಿ ತಮ್ಮದವರು ಅಣ್ಣನ ಕಡಿಗೆ ನೋಡಿದ್ರು. ಹಿರಿಯಣ್ಣ ರಾಮರೆಡ್ಡಿ ಹೊಲದ ಆಗ ಇದ್ದರೆ ತಂಗಿನ ಕಡಿ ಕೊಡಿಸೋದಿಲ್ಲ, ಅಣ್ಣಗ ಪಾಶೆ ಮಾಡಮಂತಂದು ಅಣ್ಣ ನಿನಗೆ ನಮಸ್ಕಾರ ಮಾಡ್ತೀವಿ, ನೀರನ್ ಕೊಡಪ್ಪ ಅಂತ ಕಂಡೋಗಿ ಸಮುದ್ರಕ್ಕೆ ಹೋಗು, ನೀರು ತುಂಬಿಕೊಂಡು ಬಾ, ತಂಗಿ ಬುತ್ತಿ ತಂದಾಳ, ಎಲ್ಲಾರು ಕೂತು ಊಟ ಮಾಡಬಂದು. ಸರ ಒಳ್ಳೆ ಮಾತಂತಂದು ನೀರಿನ ಕೊಡಪ್ಪ ಅನ್ನ ತಕ್ಕಂಡು ಒಳಗೆ ಹೊಂಟು ಹೋದ. ಆರು ಮಂದಿ ಅಣ್ಣದವರು ಬಂದು ಅಡ್ಡ ನಿಂತ ಕಂಡು ತಂಗಿ ಸವರಮ್ಮ ಮಾಡಿಯ ತಪ್ಪು ತಪ್ಪಲಾರದಂಗ ಹೇಳು, ಬುತ್ತಿ ಬಿಳಿಸ್ತು ಅಂದರೆ ಆ ತಾಯಿ ನೋಡಿ ನಾ ಅಲ್ಲದ ಕೆಲಸ ಮಾಡಿಲ್ಲ, ಅವರ ಬುದ್ಧಿ ಮಾಡಿಲ್ಲ. ಸರ ಒಳ್ಳೆ ಮಾತು ಅಡ್ಡಾಗ ಮಗ ಎಕ್ಕಡ್ಲಿದ ಬಂದ ಊರಿ ಪಂಚಿತ ಕೊಡದಕ್ಕ ಬುತ್ತಿ ನೋಟು ಊರಿಗರ ಹೊರಗೊಟ್ಟೆ ಆಗ ಬಿದ್ದದ. ಆ ತಾಯಿ ಬುತ್ತಿ ಇಳಿಸಲಿಲ್ಲ, ಸಿಟ್ಟು ಬಂದು ಅಪ್ಪನ ಕೆಳಗ ಒಕ್ಕಟ್ಟು, ಅಪ್ಪನ ಕೆಳಗ ಒಕ್ಕಟ್ಟು ಹಿಂದಿಗೆ ತಿರುಗಿ ಹೋಗತ್ತಿದ್ರು. ಹೋಗೋ ಮುಂದಗಡಿಗೆ ಮಾನಿನ ಕಾಲು ಬೀಳತ್ತಿವಿ, ಹೋಗೋದ ನಾಯವಲ್ಲ, ಹೋಗೋದ ಧರ್ಮತಲ್ಲ, ಬಿಳಿದು ಹೋಳು ಬಿತ್ತಲ ಆಗ ಬಂದು ಹಿಂಗೆ ಹೊಲದಾಗ ಏನಾದ ಬಂಗಾರ ಮಶಮ್ಮನ ಗುಡಿ, ಆ ಗುಡಿಗೆ ಪೂಜೆ ನಮಸ್ಕಾರ ಮಾಡಿ ನೀ ಒಂಟು ಹೋಗು ತಾಯ. ಯಪ್ಪ ನಾ ಕಾಯಿ ತಂದಿಲ್ಲ, ಕರ್ಪೂರ ತಂದಿಲ್ಲ, ನಾವು ತಂದಿವಮ್ಮ ತಂಗಿ ಅಂತಂದು ಕಾಯಿ ಕರ್ಪೂರ ಉಡಿಯಾಗಿಟ್ಟು ಒಂದು ಬಗಿಸಿದ ಹಾಯ್ಕೊಂಡು ನಟ್ಟ ಗುಡಿಗಲಿಗೆ ಬಂದು ಆ ದೇವರು ತೊಳೆದು ತಾಯಿ ಹೊಡೆದು ಕರ್ಪೂರ ಸುತ್ತು ನನ್ನ ಮಕ್ಕಡಕ್ಕಾಗಿ ನಿಂತ ಕಂಡಳು. ಆರು ಮಂದಿ ಅಣ್ಣದವರು ಬಗ್ಗಿ ನಮಸ್ಕಾರ ಮಾಡಿದ್ರು. ಸವರಮ್ಮ ತಾಯಿ ಬಗ್ಗೇ ಬಗ್ಗಲ ಹರ್ದ, ಆ ತಾಯಿ ಬಗ್ಗಿ ನಮಸ್ಕಾರ ಮಾಡುತ್ತಿದ್ದಾರೆ. ಯಪ್ಪ ತಾಯಿ ಮುಂದ ಮೂವರು, ಮುಂದ ಮೂವರು ಆರು ಮಂದಿ ಅಣ್ಣದವರು ಮುಂದ ಮೂವರ ನಿಂತಾರ, ಕೆಳಗ ಜೈಟಿಗೆ ಹೊಡೆದಗಳಿಗೆ ಹಿಡುಬ ಹಾಕು ಕೈ ಆಗಡ ಕಂಡು ಹೇಳುತ್ತ ಓಡತ ಬಂದು ಗುಂಡಿಗೆ ಬೆಲೆ ಒಂದೇ ತಿವ್ರ ತಿವ್ರ ಪರ್ರ ಹೊಟ್ಟಿ ಸೀಳಿದ ಮುಚ್ಚಿ ನೋಟು ಓರಿಗರ ಆರಿ ಹೊರಗ ಬಿದ್ದದ. ಅಂಬೋಮ್ ಅಂತ ಒದರುತ್ತದ ತಾಯಿನ ಸುತ್ತ ತಿರುಗುತ್ತದ, ಅಂಬೋ ಅಂತ ಒದರುತ್ತದ ತಾಯಿ ಸುತ್ತ ತಿರುಗುತ್ತದ. ನಾವು ಕೇಳಲಿಲ್ಲ ತಂಗಿ ಹೇಳಿದ ಮಾತು ನಿಜವಾಯಿತು, ನೋಟು ಓರಿಗರ ಒದರುತ್ತದ ತಿರುಗುತ್ತದ. ತಂಗಿ ಹೆಣ್ಣಿನ ಕಾಲು ಬೀಳತೀವಿ, ತಂಗಿನಂತ ಯಾರು ಕರೆಯಂ ನನ್ನಮ್ಮ ಸವರಮ್ಮ ಹಬ್ಬ ಅಂತ ನಮಗ ಇಲ್ಲ ನೀವಂದ್ರೆ ನಮಗವಿಲ್ಲ ಯಾರು ಎಲ್ಲಿಗೆ ನಾವು ಹೋಗವು ತಂಗಿ ಅಂತ ಕರೀಲ್ಯಾಕ ನಮಗಿಲ್ಲದಂಗಾಯಿತಲ್ಲ ಎಂದ್ರ ಮಾತು ಕೇಳಿ ಜನ್ಮ ಹೊಡೆದಿವಿ ಪ್ರಾಣ ತಿಂದಿವಿ ಯಾತ್ರಿಂದ್ರವಿಲ್ಲ ತೇರಂದ್ರವಿಲ್ಲ ನಾವು ತಂಗಿ ಕಳಕಂಡಿವಂತಂದು ತಂಗಿನ ಕಾಲೇ ಬ್ಯಾಲೆ ಬಿದ್ದು ಮತ್ತ ಗೋಟ ಕಣ್ಣೀರಿ ತೆಗೆದು ಆರು ಮಂದಿ ದಾಟಿ ಹೋಗತ್ತಿದ್ದರು ಹತ್ತುಗಳಿಗೆ ದೇವ್ರ ಆಗಿ ನಿಂತಳು ಬಂಗಾರದ ಗೊಂಬೆ ಆಗಿ ನಿಂತು ಉಡಿ ತುಂಬಾ ಉಡಿ ಬಂಡ ಹಾಡ್ ಕಟ್ಟಿಕೊಂಡು ಅಣ್ಣದವರಿಗೆ ಅಡ್ಡ ಬಂದು ಅಣ್ಣದವರೇ ನನ್ನ ಜನ್ಮ ತಿಂದು ಯೋಧಕ್ಕೆ ಹೋಗತೀರ ಹೋಗೋದ ನ್ಯಾಯವಲ್ಲ ಹೋಗೋದ ಧರ್ಮತಲ್ಲ ಸಂಸಾರ ಜಿಂದಗಾನ ಮಾಡಬೇಡಂತಂದು ಹಿಡಿಕೆ ನಡ ಬಣ ತುಂಬಿ ಮಂದಹಾರ ಹೊಡಕಂಡು ಯಾವೂ ನಾಕಾರ ಹೊಡೆದು ಆರು ಮಂದಿ ಅಣ್ಣ ದೋರೆಗೆ ಅರಮಂದಣ್ಣದವರಿಗೆ ತಂಗಿ ಚೆಲ್ಲಿ ಬಿಟ್ಟಾಳ ಅರಮಂದಣ್ಣದವರೇರ ರಕ್ತ ಕಾರಿ ಸಂದಾರ ಅರಮಂದಣ್ಣದವರ ರಕ್ತ ಕಾರಿ ಸತ್ತಿದಾರ ಕಾರಿ ಕಂಡಾರ ಅವರ ಪ್ರಾಣ ಬಿಟ್ಟಾರ ರಕ್ತ ಕಾರಿ ಕೊಂಡಾರ ಅವರೇ ಪ್ರಾಣ ಬಿಟ್ಟಾರ ಹಿರಿಯಣ್ಣ ರಾಮರೆಡ್ಡಿ ನೀರು ತಗೊಂಡು ಬಂದಾಣ ಹಿರಿಯಣ್ಣ ರಾಮರೆಡ್ಡಿ ನೀರು ತಗೊಂಡು ಬಂದ ಬಂದಾನ ಒಳದಾಗ ನಿಂತಾನ ಎಳುತ್ತ ಬಂದಾನ ಒಳದಾಗ ನಿಂತಾನ ಒಳದಾಗ ನಿಂತ ಪಾಡ ನಿಂತು ನೋಡಿದರೆ ಆರು ಮಂದಿ ತಮ್ಮದವರು ಸತ್ತರ ತಮ್ಮದವರು ಸತ್ರ ಪರ್ವಾನಿಕಿಲ್ಲ ತಂಗಿ ಅಕ್ಕಡಂತಂದು ಅರಾಡಿ ತಿರುಗುತ್ತನ ಅಡ್ಡಿ ಆಡಿ ದುಃಖ ಮಾಡುತ್ತನ ಪಕ್ಷಿಣ ಮಾಡಿ ಓದಮ್ಮ ಹೊರದೇಶನ ಮಾಡಿ ಓದಮ್ಮ ಎಕ್ಕಡ ಓದಿ ತಂಗಿ ಅಂತ ದುಃಖ ಮಾಡುತ್ತನ ದುಃಖ ಮಾಡೋ ಅಣ್ಣಗ ಎದುರಾಗಿ ಬಂದು ಅಣ್ಣ ನೀ ದುಃಖ ಮಾಡಬೇಡ ನೀ ಚಿಂತೆ ಮಾಡಬೇಡ ಆದರೂ ಮಾಡಿರಂತ ನನ್ನ ಜನ್ಮ ಅವ್ರು ತಿಂತಾರ ಅವ್ರ ಜನ್ಮ ನಾ ತಿಂದೀನಿ ಇದೇನ ತಪ್ಪಲ್ಲ ನಿನ್ನ ಜನ್ಮಕ್ಕ ನನ್ ಜನ್ಮ ಹಾಗ ನೀ ಯಾಕ ದುಃಖ ಮಾಡುತ್ತಿದ್ದಿ ತಂಗಿನ ಒಂದು ಬಗಲಾಗಿತ್ತಿಯೋ ಆ ತಂಗಿ ಊರಿ ಬಸವಣ್ಣ ಅದೊಂದು ಬಗಲಾಗ ಮಳೆ ನೀರು ಸಂಗಾಟ ಊರಿಗೊಂಟೋಗಿ ಊರು ಮುಂದ ಹೆಸರುಗಡ ಬುಡುಕ ನನ್ನ ಗುಡಿ ಕಟ್ಟಬೇಕು ಗುಡಿ ಒಳಗ ನನ್ನ ಹೊಂದಿಸಬೇಕು ನನ್ನ ಜಾತ್ರೆ ನನ್ನ ಸೇವ ನೀ ಮಾಡಬೇಕಂತ ಅಣ್ಣಗ ಏಳೆ ಪಟ್ಟಾಳ ಸವರ ಅಣ್ಣಗ ಏಳೆ ಪಟ್ಟಾಳ ಊರು ಮುಂದೆ ಬಸರಿ ಗಿಡದ ಹುಡುಕ ಮಂಗಳ ವಾರ ದಿನ ತಂಗಿನ ಗುಡಿಗೆ ಬುನಾದ ಹಾಕಿ ದೊಟ್ಟ ಬೆಳಗಾನ ಅಣ್ಣ ಒಬ್ಬನೇ ಕುಂತ ಕಂಡು ಆ ತಾಯಿನ ಗುಡಿ ಕಟ್ಟಿದ ತಾಯಿನ ಗುಡಿ ಕಟ್ಟಿ ಬಂಗಾರಿ ಗುಡಿ ಒಳಗ ತಾಯಿನ ಹೊಂದಿಸಿಬಿಟ್ಟ ಬಸವಣ್ಣಗೊಂದು ಗುಡಿ ಕಟ್ಟಿದ ಬಸವಣ್ಣನ ಹೊಂದಿಸಿದ ಆ ತಾಯಿನ ಸೇವೆ ಮಾಡುತ್ತಾನ ತಾಯಿನ ಪೂಜೆ ಮಾಡುತ್ತಾನ ಹಿಂದೆ ಹಿರಿಯತ್ತಿ ಕೃಷ್ಣಮ್ಮ ತಾವ್ರ ಮನೆಯಿಂದ ಒಡೆ ಬಂದು ಉಳಿಯಾಡಿ ದುಃಖ ಮಾಡುತ್ತಾರ ಅತ್ತೆಗೆ ನೀ ದುಃಖ ಮಾಡಬೇಡ ನೀ ಚಿಂತೆ ಮಾಡಬೇಡ ನೀ ಇಬ್ಬರದ ಗಂಡ ಹೆಣತಿ ನನಗ ತಾಯಿ ತಂದಿ ನೀ ಇಬ್ಬರು ಇರಬೇಕಂತಂದು ಸೇವೆ ಮಾಡುತ್ತಿದ್ದರೆ ಅಣ್ಣ ನೀ ಒಬ್ಬನಿ ಪೂಜೆ ಮಾಡಿದರೆ ನನಗೊಪ್ಪದಿಲ್ಲ ಒಮರದಿಲ್ಲ ಊರಾಗಿ ಹೋಗಿ ಬರೀತೀನಿ ಬೇಡಮ್ಮ ತಂಗಿ ಇಲ್ಲ ಅಣ್ಣ ನೀ ಹೇಳಿದ ಮಾತು ಕೇಳದಿಲ್ಲ ಅಂತ ಮಠ ಮಠ ಮಧ್ಯ ಹಣ ಒಳಗ ಸುರಿಗಾಳಿ ಆಗಿ ಊರಾಗ ಒಕ್ಕಂಡು ಊರ ಗದ್ದಲ ಮಾಡ್ತಾ ಬೇರೆ ಗದ್ದಲ ಮಾಡ್ತಾ ತಾವ್ರ ಮನೆಗೆ ಬಂದಳು ಆರು ಮಂದಿ ಬತ್ತಿಗಿದವರು ತಾಯಿ ತೂಗಂತ ತೊಟ್ಲ ಒಳಗ ತೂಕಿ ಅಂತ ಕುಂತಾರಲ್ಲ ಅತ್ತಿಗಿದವ್ರಿಗೆ ಬಾಡ ನೋಡಿ ಅತ್ತಿಗಿದವರೇ ನಿಮ್ಮಾಲೆ ಮಣ್ಣು ಸರವರಿಂದ ಐರೊಳ ಕೈ ಹಾಗಡ ಕಂಡು ಬಳ ಬಳ ಮಂತ್ರಿಸಿ ಆರು ಮಂದಿ ಮ್ಯಾಲ ಹೊಡೆದಗಳಿಗೆ ಆರು ಮಂದಿ ಅತ್ತಿಗಿದವರು ಆರು ಬಹುಶಃ ರಕ್ತ ಕಾರಿ ಕಂಡು ಆರು ಮಂದಿ ಅತ್ತಿಗಿದವರೇ ಅವರೇ ಆರು ಮಂದಿ ಅತ್ತಿಗಿದವರೇನಾ ಅವರೇ ತೀರುಕೊಂಡಾರ ಕುಲ್ಕಣ್ಣು ರೈತರು ಮಂದಿ ಯಾರಮ್ಮ ಮರಗಮ್ಮನ ಮಶಮ್ಮನ ತಾಯಮ್ಮನ ಯಾರಲ್ಲ ಹೊಸಾಗ ಸತ್ತಿನ ಒಕ್ಕಲಿಗೆ ಸೋರಮ್ಮ ಆದ್ರೂ ಒಳ್ಳೆ ಮಾತು ತಾಯಿ ಬೇಡಿದಂತ ಹಾಗಾರ ಕೊಡುತ್ತೀವಿ ಊರು ತಣ್ಣಗ ಮಾಡಂದರೆ ಊರೆಲ್ಲ ತಣ್ಣಗ ಮಾಡಿ ಮಂಗಳವಾರ ಇರಂಬೋದು ನನ್ನ ಪೂಜೆ ಹೋಳಿ ಊಟ ಮಾಡಬೇಕು. 66 ಸಣ್ಣ ಬ್ಯಾಟಿ, 33 ದೊಡ್ಡ ಬ್ಯಾಟಿ, 7 ಬಂಡಿ ತೆಂಗಿನಕಾಯಿ, 7 ಬಂಡಿ ನಿಂಬಿಕಾಯಿ, 7 ಬಂಡಿ ಕರಿಕುಂಬಳಕಾಯಿ, 7 ಬಂಡಿ ಕೊಬ್ಬಿನ ಗಡಿ ಕಂಡಾಗ ಕನ್ನ ಮಾಡಬೇಕು. 7 ಬೀಸಿ ಬಿಳಿ ಸೀರೆ ತಂದು ಜಗನ್ ಜೋತಿ ಹಚ್ಚಬೇಕು. ಕುಂಭ ಸುರುವಬೇಕು ಎಲ್ಲ ಹೇಳಿಕೊಟ್ಟು ಊರೆಲ್ಲ ಶಾಯಿತ ಆಯ್ತು. ಮಂಗಳವಾರ ದಿನ ಮನಿ ಮಾರಿ ಸಾರಿಸಿಕೊಂಡು ಆಯಮ್ಮನ ಪೂಜೆ ಹೋಳಿ ಊಟ ಆಯಮ್ಮ ಹೇಳಿದ್ದೆಲ್ಲ ತಂದು ಗುಡಿ ಮುಂದ ಕಡದು ಕಡದು ಕಡದು ಕಡದು ರೀತಿ ಹಾಕಿ ನನ್ನಮ್ಮ ತಿಂದಿ ಕೊಬ್ಬರಿ ಗಡಿ ತಂದು ಗುಡಿ ಮುಂದ ಬಂದಿರಿ ಹಾಕಿ ಕಂಡಗಕ್ಕೆ ಅನ್ನ ಮಾಡಿ ಕುಂಭ ಸುರಿವಿ ಬಿಳಿ ಸೀರೆ ತಂದು ಜಗನ್ ಜೋತಿ ಹಚ್ಚಿ ಮಂಗಳವಾರ ದಿನ ಹೋಗಿ ತಾಯಿನ ಒಂದು ಹಜ್ಜ ಆಯ್ತರಿ ಅವರಿಂದ ತಾಯಿನ ಒಂದು ಜಾತ್ರಿ ಅವರೇನ ಮಾಡ್ಯಾರ ತಾಯಿನ ಒಂದು ಚೇರಿಯನ ಊರು ಮಂದಿ ಮಾಡ್ಯಾರ ತಾಯಿನ ಒಂದು ಚೇರಿಯನ ಊರು ಮಂದಿ ಬೆಳಗಾರ ಸವರಮ್ಮನ ಜಾತ್ರಿ ಮತ್ತನ್ನ ನಡೆದಾದ ಸವರಮ್ಮನ ಜಾತ್ರಿ ಮತ್ತನ್ನ ನಡೆದಾದ ಕನಕದ ಮಂದಿರ ಅವರೇನ ಬಂದಾರ ಸುತ್ತನ ಗಳಿ ಮಂದಮ್ಮ ಅವರೇನ ಬಂದಾರ ಬೇಡಿದವರಿಗೆ ಸವರ ತಾಯಿ ಸವರಮ್ಮ ತಾಯಿ ನೋಡಿದೇನಂತಳ ಮೇಲುಗಡೆ ದೇಶ ಒಳಗೆ ನಾವು ಹೋದರೆ ನನ್ನ ಎತ್ತದೆಲ್ಲ ಪಾಲ್ಸದಿಲ್ಲ ತೇಗ ತೆಲಗಾಣಿಗೆ ನಾವು ಹೊತ್ತಿನಂತಂದು ಹೊರ ಬರ್ತ ತಾಲು ಅಕ್ಕ ಗದ್ದು ಹಾಲೈಯಲ ಅಕ್ಕ ತಾಯಿ ಸೇರಿ ಕಂಡು ಊರಿಗೊಂದೋ ಗುರಿ ಏನ ತಾಯಿ ಇದುವರೆಗೆ ಶಂಕರಮ್ಮ ರಾಮತೀರ್ಥ್ ಮತ್ತು ಸಂಗಡಿಗರಿಂದ ಬುರ್ರಾ ಕಥೆಯಲ್ಲಿ ಸೌರಮ್ಮನ ಕತೆ ಕೇಳಿದ್ದರೆ ಈಗ ಕೇಳಿ ಕೃಷಿ ಹಾಡುಗಳು. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುವುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುವುದಕ ಬೆಳಿಯುವುದಕ್ಕ ಬೆಳೆಯುವುದಕ ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ ಬಂಗಾರದಂಥ ಬೆಳಿ ಬೆಳೆಯುವುದಕ ಬಂಗಾರದಂಥ ಬೆಳಿ ಬೆಳೆಯುವುದಕ ಬಂಗಾರದಂಥ ಬೆಳಿ ಬೆಳೆಯುವುದಕ ಮಳೆಯು ಬಂದರ ಬಳಸಕ್ಕ ಬೆಳಿತಾನ ಮಳೆಯು ಬಂದರ ಬಳಸಕ್ಕ ಬೆಳಿತಾನ ಮಳೆಯು ಬಂದರ ಬಳಸಕ್ಕ ಬೆಳಿತಾನ ಮಾಲ್ದಂಡಿ ಮೂಗುದಿಗೆ ಬರೋಬ್ಬರಿ ಹಿಂದಾರು ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಪ್ಪನೆ ಮಣ್ಣು ಬೆಳೆಯಕ ಉತ್ತಮ ಬೆಚ್ಚನ ಬಿಸಿಲು ಇರಬೇಕು ತಮ್ಮ ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಕಳಿಕಸ ಕೂಡ ಕಾಡ್ತಾವ ಜ್ವಾಳನ ಮಲ್ಲಿಗೆ ಕಸಬಾಳ ಮಾಡ್ತಾದ ಹೈರಾಣ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬೆಳಚಕ್ಕ ಬೆಳಿತಾನ ಮಳೆಯು ಬಂದರ ಬೆಳಚಕ್ಕ ಬೆಳಿತಾನ ಮಳೆಯು ಬಂದರ ಬೆಳಚಕ್ಕ ಬೆಳಿತಾನ ಜಪುರ ಕಲಬುರ್ಗಿ ರಾಯಚೂರು ಬೀದರ್ ಗದಗ ಬೆಳಗಾವಿ ಧಾರವಾಡ ಹಾವೇರಿ ರೈತರು ನೀವು ಮನಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ರೈತರು ನೀವು ಮನಸಿಟ್ಟು ಜ್ವಾಳ ಬೆಳಿತೀರಿ ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಬಳಚಕ್ಕ ಬೆಳಿತಾನ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ಮಳೆಯು ಬಂದರ ಬರಚಕ್ಕ ಬೆಳಿತಾನ ನಾವು ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು Thank you. ಸೇರಿ ಎಲ್ಲ ಕೈ ಜೋಡಿಸಿ ಹೆಗ್ಗಳ ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಹೆಗ್ಗಳ ಬೆವರ ಸುರಿಸಿ ಹೆಗ್ಗಳ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶಕ್ತಿಯ ಬೆವರ ಸುರಿಸಿ ಶಕ್ತಿಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು. ಈಗ ಕೇಳಿ ಇನ್ನೊಂದು ಕೃಷಿ ಹಾಡು. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತೆ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಕುಣಿಯುತೈತೆ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತೆ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು